ಹೂವನ್ನ ಹುಟ್ಟಲಿ ಹೊಸ ಪ್ಯಾಟಿ ಕಟ್ಟಲಿ ರಸರಾಯನ ಕಬ್ಬ ಬೆಳೆಯಲು ರಸರಾಯನ ಕಬ್ಬ ಬೆಳೆಯಲಿ ಕಡಪಟ್ಟಿ ಬಸವಾನಿನ ತೇರ ಎಳೆಯಲು ರಸರಾಯನ ಕಬ್ಬ ಬೆಳೆಯಲಿ ಕಡಪಟ್ಟಿ ಬಸವಾನಿನ ತೇರ ಎಳೆಯಲು ಬಸವಣ್ಣ ನಿನ್ನಂತ ಭಕ್ತಿ ವಾನರ ಇಲ್ಲ ನೀಲಮ್ಮನಂತ ಶರಣಿಲು ಬಸವಣ್ಣನಂತ ಭಕ್ತಿ ವಾನರ ಇಲ್ಲ ನೀಲಮ್ಮನಂತ ಶರಣಿಲು ನೀಲಮ್ಮನಂತ ಶರಣಿಲ್ಲ ಹೇಮರಡ್ಡಿ ಮಲ್ಲಮ್ಮನಂತ ಸಸಿಲು ನೀಲಮ್ಮನಂತ ಶರಣಿಲ್ಲ ಹೇಮರಡ್ಡಿ ಮಲ್ಲಮ್ಮನಂತ ಸಸಿಲು ಬಸವಣ್ಣ ನೆನಪಾದ ಹಸನಾಗಿ ತೊಳದಿನ ಹಸರ ಗಲ್ಲಿ ಪಲಸೀನು ಬಸವಣ್ಣ ನೆನಪಾದ ಹಸನಾಗಿ ತೊಳದಿನ ಹಸರ ಗಲ್ಲಿ ಪಲಸೀನು ಬಸವಣ್ಣ ನೆನಪಾದ ಹಸನಾಗಿ ತೊಳದಿನ ಹಸರ ಗಲ್ಲಿ ಪಲಸೀನು ಬಸವಣ್ಣ ನೆನಪಾದ ಹಸನಾಗಿ ತೊಳದಿನ ಹಸರ ಗಲ್ಲಿ ಪಲಸೀನು ಹಸರ ಗಲ್ಲಿ ಪಲಸೀನ ಬಸವಣ್ಣ ವರ್ಷದ ಒಮ್ಮೆ ಮೆರಸೀನು ಹಸರ ಗಲ್ಲಿ ಪಲಸೀನ ಬಸವಣ್ಣ ವರ್ಷದ ಒಮ್ಮೆ ಮೆರಸೀನು ಹಸರ ಗಲ್ಲಿ ವಲಸೀನ ಬಸವಣ್ಣ ವರ್ಷದ ಒಮ್ಮೆ ಮೆರಸೀನು ಹಸರ ಗಲ್ಲಿ ವಲಸೀನ ಬಸವಣ್ಣ ವರ್ಷದ ಒಮ್ಮೆ ಮೆರಸೀನು ಬಸವಣ್ಣ ನ್ಯಾನೂತಿ ಹೊಸ ಮಗಳ ನೀಲವ್ವ ಬಸರಾದ ರಂಗ ನಡೆದಾಳು ಬಸವಣ್ಣ ನ್ಯಾನೂತಿ ಹೊಸ ಮಗಳ ನೀಲವ್ವ ಬಸರಾದ ರಂಗ ನಡೆದಾಳು ಬಸರಾದ ರಂಗ ನಡೆದಾಳೆ ಗೋಧಿಯ ಸಸಿಯೊಳಗ ನವಲ ಸುಳದಾಂಗೋ ಬಸರಾದ ರಂಗ ನಡೆದಾಳ ಗೋಧಿಯ ಸಸಿಯೊಳಗ ನವಲ ಸುಳದಾಂಗೋ ಬಸರಾದ ರಂಗ ನಡೆದಾಳೆ ಗೋಧಿಯ ಸಸಿಯೊಳಗ ನವಲ ಸುಳದಾಂಗೋ ಬಸರಾದ ರಂಗ ನಡೆದಾಳ ಗೋಧಿಯ ಸಸಿಯೊಳಗ ನವಲ ಬಂಡಿಯ ಒಡೆಯವನ ಬಾರ್ಕೋಲೆ ಕಳೆದಾವ ಕಂಡ ಬಾಲ್ಯಾರ ಕೊಡರವು ಬಂಡಿಯ ಒಡೆಯವನ ಬಾರ್ಕೋಲ ಕಳೆದಾವ ಕಂಡ ಬಾಲ್ಯಾರ ಕೊಡರವು ಬಂಡಿಯ ಒಡೆಯವನ ಬಾರ್ಕೋಲ ಕಳೆದಾವ ಕಂಡ ಬಾಲ್ಯಾರ ಕೊಡರವು ಬಂಡಿಯ ಒಡೆಯವನ ಬಾರ್ಕೋಲ ಕಳೆದಾವ ಕಂಡ ಬಾಲ್ಯಾರ ಕೊಡರವು ಕಂಡ ಬಾಲ್ಯಾರ ಕೊಡರವು ನಮ್ ಬಸವ ಉಂಡಿಲ್ಲ ನೀರ ಕುಡದಿಲ್ಲೋ ಕಂಡ ಬಾಲ್ಯಾರ ಕೊಡರವು ನಮ್ ಬಸವ ಉಂಡಿಲ್ಲ ನೀರ ಕುಡದಿಲ್ಲೋ ಕಂಡ ಬಾಲ್ಯಾರ ಕೊಡರವ್ವ ನಮ್ ಬಸವ ಉಂಡಿಲ್ಲ ನೀರ ಕುಡದಿಲ್ಲೋ ಕಂಡ ಬಾಲ್ಯಾರ ಕೊಡರವ್ವ ನಮ್ ಬಸವ ಉಂಡಿಲ್ಲ ನೀರ ಕುಡದಿಲ್ಲೋ ಮದುವೆಯಾಗೋ ಮಕ್ಕಳು ವಯಸ್ಸನ್ನ ಯಾರಿಗೂ ಹೇಳ್ಬೇಡಿ. ಬಾಲ್ಯ ವಿವಾಹ ಅದು ಇದು ಅಂತ ರಗಳೆ ಆಗುತ್ತೆ, ಬೇಗ ಮಾಡಿ ಮುಗಿಸ್ಬೇಡಿ. ಆದ್ರೆ ನಾವು ಹೇಳೇ ಹೇಳ್ತೀವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಸ್ಗೆ, ಸಿಡಿಪಿಒ ಅಂಗನವಾಡಿ ಮೇಲ್ವಿಚಾರಕರಿಗೆ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಪೊಲೀಸರಿಗೆ ಹೇಳೇ ಹೇಳ್ತೀವಿ. ಚೈಲ್ಡ್ ಲೈನ್ ಸಂಖ್ಯೆ 1098ಕ್ಕೆ ಫೋನ್ ಮಾಡೇ ಮಾಡ್ತೀವಿ. ನೆನಪಿಡಿ, ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ ಬಳ್ಳಾರಿ ಇವರ ಪ್ರಕಟಣೆ. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಸನ್ನವಾನಮಂತ ಬಣ್ಣದ ಕೊಂಚಿಗೆ ಬತ್ತ ಪಣ್ಣೀರದ ಗಿಂಡಿ ಬಲಗಾಯೋ ಸನ್ನವಾನಮಂತ ಬಣ್ಣದ ಕೊಂಚಿಗೆ ಬತ್ತ ಪಣ್ಣೀರದ ಗಿಂಡಿ ಬಲಗಾಯೋ ಪಣ್ಣೀರದ ಗಿಂಡಿ ಬಲಗೈಯ ಹಿಡಕೊಂಡ ಹೊಣ್ಣವೋ ಕಳಗಿ ಬರ್ತಾನೋ ಪಣ್ಣೀರದ ಗಿಂಡಿ ಬಲಗೈಯ ಹಿಡ್ಕೊಂಡ ಹೊಣ್ಣವೋ ಕಳಗಿ ಬರ್ತಾನೋ ಡೊಂಕೆ ಮಾರಿ ಹನುಮ ಲಂಕಾಕ ಚಲು ಬಾಳೆ ಲಂಕದ ಮ್ಯಾಲವನ ಎಡಗಾಯೋ ಲಂಕ ಮಾರಿ ಹನುಮ ಲಂಕಾಕ ಚಲು ಬಾಳ ಟೊಂಕದ ಮ್ಯಾಲವನ ಎಡಗಾಯೋ ಡೊಂಕೆ ಮಾರಿ ಹನುಮ ಲಂಕಾಕ ಚಲು ಬಾಳೆ ಟೊಂಕದ ಮ್ಯಾಲವನ ಎಡಗಾಯೋ ಲಂಕ ಮಾರಿ ಹನುಮ ಲಂಕಾಕ ಚಲು ಬಾಳ ಟೊಂಕದ ಮ್ಯಾಲವನ ಎಡಗಾಯೋ ಟೊಂಕದ ಮ್ಯಾಲವನ ಎಡಗೈಯ ಇಟ್ಟಕೊಂಡ ಲಂಕಾಕ ಬೆಂಕಿ ವರದಾನೋ ಲಂಕದ ಮ್ಯಾಲವಣ ಎಡಗೈಯ ಇಟ್ಟಕೊಂಡ ಲಂಕಾಕ ಬೆಂಕಿ ವರದಾನೋ ಟೊಂಕದ ಮ್ಯಾಲವಣ ಎಡಗೈಯ ಇಟ್ಟಕೊಂಡ ಲಂಕಾಕ ಬೆಂಕಿ ವರದಾನೋ ಲಂಕದ ಮ್ಯಾಲವಣ ಎಡಗೈಯ ಇಟ್ಟಕೊಂಡ ಲಂಕಾಕ ಬೆಂಕಿ ವರದಾನೋ ಕಲ್ಲೆ ಕಟ್ಟಿದ ಬಾಯಿ ಮಲ್ಲಿಗಿ ಸೋಪಾನ ಗಲ್ಲೆ ಗಲ್ಲನುವ ಗಜಲಿಂಡೋ ಕಲ್ಲೆ ಕಟ್ಟಿದ ಬಾಯಿ ಮಲ್ಲಿಗಿ ಸೋಪಾನ ಗಲ್ಲೆ ಗಲ್ಲನುವ ಗಜಲಿಂಡೋ ಕಲ್ಲೆ ಕಟ್ಟಿದ ಬಾಯಿ ಮಲ್ಲಿಗಿ ಸೋಪಾನ ಗಲ್ಲೆ ಗಲ್ಲನುವ ಗಜಲಿಂಡೋ ಕಲ್ಲೆ ಕಟ್ಟಿದ ಬಾಯಿ ಮಲ್ಲಿಗಿ ಸೋಪಾನ ಗಲ್ಲೆ ಗಲ್ಲನುವ ಗಲ್ಲೆ ಗಲ್ಲನುವ ಗಜಲಿಂಬಿ ಬಣದಾಗ ಗೊಲ್ಲೆ ನಾಗ್ಯಾನ ಕರಿಯಾಣಮೋ ಗಲ್ಲೆ ಗಲ್ಲನುವ ಗಜಲಿಂಬಿ ಬಣದಾಗ ಗೊಲ್ಲೆ ನಾಗ್ಯಾನ ಕರಿಯಾಣಮೋ ಗಲ್ಲೆ ಗಲ್ಲನುವ ಗಜಲಿಂಬಿ ಬಣದಾಗ ಗೊಲ್ಲೆ ನಾಗ್ಯಾನ ಕರಿಯಾಣಮೋ ಗಲ್ಲೆ ಗಲ್ಲನುವ ಗಜನಿಂಬಿ ಬಣದಾಗ ಗೊಲ್ಲ ನಾಗ್ಯಾನೋ ಕರಿಯಾನೋ ಬಾಳಿಯ ಕಾಯಾಗ ಸಿಡಿ ಸಕ್ಕರಿ ತುಂಬಿ ಬಾಳನ ಕೊಟ್ಟ ಕಳಿಯಾನೋ ಬಾಳಿಯ ಕಾಯಾಗ ಸಿಡಿ ಸಕ್ಕರಿ ತುಂಬಿ ಬಾಳನ ಕೊಟ್ಟ ಕಳಿಯಾನೋ ಬಾಳಿಯ ಕಾಯಾಗ ಸಿಡಿ ಸಕ್ಕರಿ ತುಂಬಿ ಬಾಳನ ಕೊಟ್ಟ ಕಳಿಯಾನೋ ಬಾಳಿಯ ಕಾಯಾಗ ಸಿಡಿ ಸಕ್ಕರಿ ತುಂಬಿ ಬಾಳನ ಕೊಟ್ಟ ಕಳಿಯಾನೋ ಬಾಳನ ಕೊಟ್ಟ ಕಳಿವನ ಕಲ್ಲೊಳಿ ರಾಯ ಪಲ್ಲಕ್ಕಿ ಮುಂದೆ ಪಣಿವಾರೋ ಬಾಳನ ಕೊಟ್ಟ ಕಳಿವನ ಕಲ್ಲೊಳಿ ರಾಯ ಪಲ್ಲಕ್ಕಿ ಮುಂದೆ ಪಣಿವಾರೋ ಬಾಳನ ಕೊಟ್ಟ ಕಳಿವನ ಕಲ್ಲೊಳಿ ರಾಯ ಪಲ್ಲಕ್ಕಿ ಮುಂದೆ ಪಣಿವಾರೋ ಬಾಳನ ಕೊಟ್ಟ ಕಳಿವನ ಕಲ್ಲೊಳಿ ರಾಯ ಪಲ್ಲಕ್ಕಿ ಮುಂದೆ ಪಣಿವಾರೋ ಸೀತವನ ಒಯ್ಯುವಾಗ ಶ್ರೀರಾಮ ಸಣ್ಣಾವ ಆಗೆ ಬಾಲನ ವಸಮಾರೋ ಸೀತವನ ಒಯ್ಯುವಾಗ ಶ್ರೀರಾಮ ಸಣ್ಣಾವ ಆಗ ಬಾಲನ ವಸಮಾರೋ ಸೀತವನ ಒಯ್ಯುವಾಗ ಶ್ರೀರಾಮ ಸಣ್ಣಾವ ಆಗೆ ಬಾಲನ ವಸಮಾರೋ ಸೀತವನ ಒಯ್ಯುವಾಗ ಮಗ ತಾ ಹುಟ್ಟಿ ಸೀತಾನ ಸರಿಯ ಬಿಡಿಸಾನೋ. ಆಗ ಬಾಲನ ಮಾದು ಮಗ ತಾ ಹುಟ್ಟಿ ಸೀತಾನ ಸರಿಯ ಬಿಡಿಸಾನೋ. ಆಗ ಬಾಲನ ಮಾಸ ಮಗ ತಾ ಹುಟ್ಟಿ ಸೀತಾನ ಸರಿಯ ಬಿಡಿಸಾನೋ. ಆಗ ಬಾಲನ ಮಾಸು ಮಗ ತಾ ಹುಟ್ಟಿ ಸೀತಾನ ಸರಿಯ ಬಿಡಿಸಾನೋ. ಗುಡ್ಡದ ವಾರ್ಯಾಗ ಗುಡಗುಡನ್ನವನಾರ ದೊಡ್ಡವರ ಮಗ ಮಳಿರಾಜೋ. ಗುಡ್ಡದ ವಾರ್ಯಾಗ ಗುಡಗುಡನ್ನವನಾರ ದೊಡ್ಡವರ ಮಗ ಮಳಿರಾಜೋ. ಗುಡ್ಡದ ವಾರ್ಯಾಗ ಗುಡಗುಡನ್ನವನಾರ ದೊಡ್ಡವರ ಮಗ ಮಳಿರಾಜೋ. ಗುಡ್ಡದ ವಾರ್ಯಾಗ ಗುಡಗುಡನ್ನವನಾರ ದೊಡ್ಡವರ ಮಳಿರಾಜ ಬಂದರ ಗುಡ್ಡಿನ ಗುಡ್ಡೆಲ್ಲ ತಿಳಿನೀರೋ. ದೊಡ್ಡವರ ಮಗ ಮಳಿರಾಜ ಬಂದರ ಗುಡ್ಡಿನ ಗುಡ್ಡೆಲ್ಲ ತಿಳಿನೀರೋ. ದೊಡ್ಡವರ ಮಗ ಮಳಿರಾಜ ಬಂದರ ಗುಡ್ಡಿನ ಗುಡ್ಡೆಲ್ಲ ತಿಳಿನೀರೋ. ದೊಡ್ಡವರ ಮಗ ಮಳಿರಾಜ ಬಂದರ ಗುಡ್ಡಿನ ಗುಡ್ಡೆಲ್ಲ ತಿಳಿನೀರೋ. ಕಬ್ಬಿನ ಪಡದಾಗ ಬಗ್ಗಿ ಹಾಯವನ್ಯಾರ ಮಗ್ಗಿ ರುಂಬಲದ ಮಳಿರಾಜೋ. ಕಬ್ಬಿನ ಪಡದಾಗ ಬಗ್ಗಿ ಹಾಯವನ್ಯಾರ ಮಗ್ಗಿ ರುಂಬಲದ ಮಳಿರಾಜೋ. ಕಬ್ಬಿನ ಪಡದಾಗ ಬಗ್ಗಿ ಹಾಯವನ್ಯಾರ ಮಗ್ಗಿ ರುಂಬಲದ ಮಳಿರಾಜೋ. ಕಬ್ಬಿನ ಪಡದಾಗ ಬಗ್ಗಿ ಹಾಯವನ್ಯಾರ ಮಗ್ಗಿ ರುಂಬಲದ ಮಳಿರಾಜೋ. ಮಗ್ಗಿ ರುಂಬಲದ ಮಳಿರಾಜ ಬರುವಾಗ ಬಗ್ಗಿ ಬಲಗಾಲ ಹಿಡದೀನೋ. ಮಗ್ಗಿ ರುಂಬಲದ ಮಳಿರಾಜ ಬರುವಾಗ ಬಗ್ಗಿ ಬಲಗಾಲ ಹಿಡದೀನೋ. ಮಗ್ಗಿ ರುಂಬಲದ ಮಳಿರಾಜ ಬರುವಾಗ ಬಗ್ಗಿ ಬಲಗಾಲ ಹಿಡದೀನೋ. ಮಗ್ಗಿ ರುಂಬಲದ ಮಳಿರಾಜ ಬರುವಾಗ ಬಗ್ಗಿ ಬಲಗಾಲ ಹಿಡದೀನೋ. ಸಿದ್ಧರ ಭೂಮ್ಯಾಗ ಬಿದ್ದಾನ ಮಳಿರಾಜ ಎದ್ದ ನೊಕ್ಕಲಿಗ ಬೆಳಗಾಯೋ. ಸಿದ್ಧರ ಭೂಮ್ಯಾಗ ಬಿದ್ದಾನ ಮಳಿರಾಜ ಎದ್ದ ನೊಕ್ಕಲಿಗ ಬೆಳಗಾಯೋ. ಸಿದ್ಧರ ಭೂಮ್ಯಾಗ ಬಿದ್ದಾನ ಮಳಿರಾಜ ಎದ್ದ ನೊಕ್ಕಲಿಗ ಬೆಳಗಾಯೋ. ಸಿದ್ಧರ ಭೂಮ್ಯಾಗ ಬಿದ್ದಾನ ಮಳಿರಾಜ ಎದ್ದ ನೊಕ್ಕಲಿಗ ಬೆಳಗಾಯೋ. ಎದ್ದಾನ ಒಕ್ಕಲಿಗ ಬೆಳಗಾಗಿ ಕೂರಿಗಿ ದಿಂಡ ಬಿದ್ದವು ಬಡಿಗಾರ ಸಾಲಯ್ಯೋ. ಎದ್ದನು ಒಕ್ಕಲಿಗ ಬೆಳಗಾಗಿ ಕೂರಿಗಿ ದಿಂಡ ಬಿದ್ದ ಬಡಿಗಾರ ಸಾಲಯ್ಯೋ. ಎದ್ದಾನ ಒಕ್ಕಲಿಗ ಬೆಳಗಾಗಿ ಕೂರಿಗಿ ದಿಂಡ ಬಿದ್ದವು ಬಡಿಗಾರ ಸಾಲಯ್ಯೋ. ಎದ್ದನು ಒಕ್ಕಲಿಗ ಬೆಳಗಾಗಿ ಕೂರಿಗಿ ದಿಂಡ ಬಿದ್ದವು ಬಡಿಗಾರ ಸಾಲಯ್ಯೋ. ಇದುವರೆಗೆ ಹಂತಿ ಪದಗಳನ್ನು ಕೇಳಿದಿರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಇನ್ನು ಹೊತ್ತಾಯಿತು ರೈತ ಬಾಂಧವರೇ, ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣಂತ ಮತ್ತೆ ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣಂತ. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್. ಬಾಧೆಯಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ